ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ತೋಟಗಾರಿಕೆ ಮೇಳ 2023 ಫೆಬ್ರವರಿ 22-25 ಬೆಂಗಳೂರಿನ ಹೆಸರು ಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಸ್ವಾವಲಂಬನೆಗಾಗಿ ನವೀನ ತೋಟಗಾರಿಕೆ ಶಿಶಿಕೆಡಿಯಲ್ಲಿ ಆಯೋಜಿಸಲಾಗುತ್ತಿದೆ. ಈ ಮೇಳದಲ್ಲಿ 50,000 ರೈತರು ಭಾಗವಹಿಸುತ್ತಾರೆ ಹಾಗೂ 250 ಹೈಟೆಕ್ ಮಳಿಗೆಗಳು, ಹಣ್ಣು ತರಕಾರಿ ಹೂವುಗಳ ಸುಧಾರಿತ ತಂತ್ರಜ್ಞಾನಗಳ ನೇರ ಪ್ರದರ್ಶನ, ಪ್ರಾಯೋಗಿಕ ತರಬೇತಿ ಕಾರ್ಯಾಗಾರಗಳು ಇರುತ್ತವೆ ಮತ್ತು ರೈತ ವಿಜ್ಞಾನಿಗಳ ಸಂವಾದವನ್ನು ಒಳಗೊಂಡಿದೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಇದೀಗ ಕೇಳಿ ಕಾರ್ಯಕ್ರಮ ರೇಗಿಲೆ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಲ್ಲೇಶ್ ಕುಮಾರ್ ಎಚ್ ಎಸ್ ಅಂತೇಳಿ. ನಾನು ಸಹಾಯಕ ಪ್ರಾಧ್ಯಾಪಕರು ಹಣ್ಣು ವಿಜ್ಞಾನ ವಿಭಾಗದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತೀನಿ. ನಾನು ಇವತ್ತು ನಿಮಗೆ ಬಾಳೆ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಬಾಳೆ ನಿಮ್ಮೆಲ್ಲರಿಗೂ ಈಗೀಗ ಇಳುವರಿಯನ್ನು ಕಡಿಮೆ ಕಾಣ್ತಿದ್ದಾರೆ. ಅದಕ್ಕೆ ಈಗ ಸಾಂಪ್ರದಾಯಿಕವಾಗಿ ರೈತರು ಬಾಳೆಯನ್ನು ಎಲ್ಲಿಂದ ತಗೊಂಬರ್ತಾರೆ ಅಂತ ಹೇಳಿದ್ರೆ, ಒಂದು ಗಡ್ಡೆ ಸಕ್ಕರ್ ಅಂತ ಹೇಳ್ತೀವಿ, ಅಥವಾ ಸೂಡೋ ಸಕ್ಕರ್ ಅಥವಾ ಸೌಡ್ ಸಕ್ಕರ್ ಅಂತೇಳಿ, ಅಂದ್ರೆ ನೀರು ಕಂದು ಅಥವಾ ಕತ್ತಿ ಆಕಾರದ ಕಂದನ್ನು ತಗೊಂಬಂದು ರೈತರ ತೋಟಗಳಿಂದ ಹಾಕಿ ಸಾಂಪ್ರದಾಯಿಕವಾಗಿ ಬೆಳೀತಿದ್ದಾರೆ. ಅದರಲ್ಲಿರುವಂತಹ ರೋಗ ರುಜಿನಗಳನ್ನು ನೀವು ಹೊಸ ತೋಟ ಮಾಡಿದಾಗ ಬಂದಾಗ ಏನಾಗುತ್ತದೆ, ಆ ರೋಗ ರುಜಿನಗಳು ಹರಡಿಕೊಂಡು ಬೆಳೆ ಕುಂಠಿತವಾಗಿ ಸರಿಯಾಗಿಲ್ದರ ಇಳುವರಿಯನ್ನು ಕಡಿಮೆ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ಈಗ ನೀವು ಆ ಒಂದು ಕತ್ತಿ ಆಕಾರದ ಕಂದು ಅಥವಾ ನೀರು ಕಂದು ತಂದಾದ್ಮೇಲೂ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಗಣಿ ಅಥವಾ ಗಂಜಳ ಹಾಕೊಂಡು ಆ ಗಡ್ಡೆಯನ್ನು ಅದರಲ್ಲಿ ಹದ್ದಿ ನೆರಳಲ್ಲಿ ಒಣಗಿಸಿ, ಆಮೇಲೆ ನೀವು ಒಂದು ಅದರಲ್ಲಿ ಜಂತುಹುಳುಗಳ ಸಮಸ್ಯೆ ಏನಾದರೂ ಇದ್ದದ್ದು ಕಂಡು ಬಂದಲ್ಲಿ ಒಂದು ಕಾರ್ಬೋಫ್ಯೂರಾನ್ ಅಥವಾ ಪೋರೇಟ್ ಅಥವಾ ಟಿಮೇಟ್ ಎಂಬ ಹರಳು ಸಿಗುತ್ತೆ, ಒಂದೊಂದು ಇದಕ್ಕೆ 10 ಗ್ರಾಮನ್ನು ಹಾಕಿ ಇಡಬೇಕು. ಇಲ್ಲ, ಆ ಒಂದು ಕಂದಲ್ಲಿ ನಿಮ್ಗೆ ಏನಾದರೂ ಸೊರಗು ರೋಗದ ಅಂಶಗಳು ಅಂದ್ರೆ ಸ್ವಲ್ಪ ರಸ ಸೋರ್ತಾ ಇರೋದು ಅಥವಾ ಆ ಮೊದಲು ತಗೊಳ್ಳುವಾಗ ಅಲ್ಲಿ ಗಿಡಗಳು ಹಳದಿಯಾಗಿದ್ದು ಬಾಗಿರೋದು ಕಂಡು ಬಂದಲ್ಲಿ ಅದರಲ್ಲಿ ಸೊರಗು ರೋಗ ಇರುತ್ತೆ. ಅದು ಸೊರಗು ರೋಗ ಯಾವತ್ತೂ ಅಷ್ಟೇ ನೀವು ಒಂದು ಭೂಮಿಯಲ್ಲಿ ಹರಡುತ್ತೆ. ಹಾಗಾಗಿ ಅದಕ್ಕೂ ನಾವಾಗ ನೀವು ಬ್ಯಾವೆಸ್ಟಿನ್ ಅಂತ ಹೇಳಿ ಕರಿತೀವಿ, ಕಾರ್ಬೆಡಿಜಿನಮ್ ಅಂತೇಳಿ, ಅದು 2 ಗ್ರಾಮ್ ನೀರಿನಲ್ಲಿ ಹಾಕೊಂಡು ಅದಕ್ಕೆ ಟ್ರೀಟ್ ಮಾಡಿ ನೀವು ಒಣಗಿಸ್ಬೇಕು. ಈ ಆಗಿ ಕತ್ತಿ ಆಕಾರದ ಕಂದುಗಳನ್ನು ನೀವೇನು ಹಾಕದ್ಮೇಲೆ ಅದಕ್ಕೆ ಬೆಳೆಗೆ ಅನುಗುಣವಾಗಿ ನೀವು ಡಿವೈಡ್ ಮಾಡ್ಕೊಬೇಕು. 250 ಗ್ರಾಮ್ ಒಂದು ಕಡೆ, 500 ಗ್ರಾಮ್ದು ಒಂದು ಕಡೆ, ಹಾಗೂ 750 ಗ್ರಾಮ್ ಒಂದು ಗಡ್ಡೆಗಳನ್ನ ಡಿವೈಡ್ ಮಾಡಿಕೊಂಡ್ರೆ ನಿಮ್ಗೆ ಯೂನಿಫಾರ್ಮ್ ಆಗಿ ನಿಮ್ಗೆ ಉತ್ತಮ ಒಂದು ಇಳುವರಿ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ, ಅಂಗಾಂಶ ಕೃಷಿ ಗಿಡಗಳು ಈಗೀಗ ಪ್ರಚಲಿತವಾಗ್ತಿದ್ದಾವೆ. ಅಂದ್ರೆ ಈಗೀಗ ತಳಿಗಳು ನಿಮ್ಮ ಗ್ರ್ಯಾಂಡ್ ನೈನ್ ಆಗಿರ್ಬೋದು ಅಥವಾ ನೇಂದ್ರನ್ ಆಗಿರ್ಬೋದು ಅಥವಾ ಏಲಕ್ಕಿ, ನಾವು ನೇಪೋವನ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಅಥವಾ ರೆಡ್ ಬನಾನಾ, ಇವೆಲ್ಲಾನು ನಮ್ಗೆ ಟಿಶ್ಯೂ ಕಲ್ಚರ್ ಲ್ಯಾಬ್ ಇಂದ ಈ ಒಂದು ಗಿಡಗಳನ್ನ ತಯಾರು ಮಾಡಿ ನಿಮ್ಗೆ ಕೊಡ್ತಾರೆ. ಆ ಗಿಡಗಳನ್ನ ತಗೊಂಬಂದು ನೀವು ಬೆಳೆಯೋದ್ರಿಂದ ನಿಮ್ಗೆ ಉತ್ತಮವಾಗಿ ಒಂದು 85-95% ನಿಮ್ಗೆ ಇಳುವರಿಯನ್ನು ಸಿಗ್ಬೋದು. 5% ಒಂದು ವ್ಯತ್ಯಾಸ ಕಾಣಬಹುದು, ವಿಭಿನ್ನತೆಯನ್ನು ಕಾಣಬಹುದು. ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಬಹಳ ಮುಖ್ಯ. ಈ ಗೊಬ್ಬರಗಳ ನಿರ್ವಹಣೆಯಲ್ಲಿ ಬಹಳ ರೈತರು ಕನ್ಫ್ಯೂಸ್ ಮಾಡಿಕೊಂಡು ಒಂದೇ ಸರಿ ಇದು ಮಾಡ್ತಾರೆ. ನೀವು ಫಸ್ಟ್ ಗಿಡ ತಂದಾದ್ಮೇಲೆ ನೀವು 1.5 ಗುಣಿ ಆಗಿದ್ದು ಇದನ್ನ 2x2 ಮೀಟರ್ ಅಂದ್ರೆ 7x7 ಅಡಿ ಸೊ ಅಂತರದಲ್ಲಿ ಗಿಡದಿಂದ ಗಿಡಕ್ಕೆ ಹಾಗೂ ಸಾಲಿಂದ ಸಾಲಿಗೆ ಸೊ ಹಾಕೊಂಡು 2 ತಿಂಗಳ ನಂತರ ನೀವು ಈ ರಾಸಾಯನಿಕ ಗೊಬ್ಬರಗಳು ನಾವು ಶಿಫಾರಸು ಮಾಡದಂತೆ ಕೊಡಬೇಕಾಗುತ್ತೆ. ಒಂದು 200 ಗ್ರಾಮ್ ಸಾರಜನಕ, 100 ಗ್ರಾಮ್ ರಂಜಕ ಹಾಗೂ 300 ಗ್ರಾಮ್ ಪೊಟ್ಯಾಷಿಯನ್ನ ಕೊಡಬೇಕಾಗುತ್ತೆ. ಇವು 3 ಮಿಕ್ಸ್ ಮಾಡಿಕೊಂಡು ನೀವು ಸ್ಪ್ರಿಟ್ ಡೋಸಸ್ ಅಲ್ಲಿ ಕೊಡಬೇಕು. ಸ್ಪ್ಲಿಟ್ ಡೋಸಸ್ ಅಲ್ಲಿ ಯಾವಾಗ ಕೊಡ್ತೀರಿ ನೀವು? ಈ ಒಂದೇ ಸರಿ ಹಾಕ್ಬಿಡ್ತೀರ, ಹಂಗೆ ಹಾಕ್ಬೋದಿಲ್ಲ. ಈ ಒಂದು ಗೊಬ್ಬರವನ್ನ ನಾಲ್ಕು ಟೈಮಲ್ಲಿ ಕೊಡಬೇಕು, 2 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ, ಮತ್ತೆ 6 ತಿಂಗಳಿಗೊಂದ್ಸರಿ, ಆಮೇಲೆ 7ನೇ ತಿಂಗಳಲ್ಲೊಂದ್ಸರಿ. ಇಷ್ಟಕ್ಕೆ ಮಾತ್ರ ನೀವು ಆ ಗೊಬ್ಬರನ ಕೊಡಬೇಕು. ಸೊ ಕೊಟ್ಟಾಗ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡ್ಬೋದು, ಬ್ಯಾಲೆನ್ಸ್ಡ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ, ಈ ಒಂದು ನೀರು ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡೋದ್ರಿಂದ ಭಾಳ ಉತ್ತಮವಂತ ಇಳುವರಿ ಸೊ ಬರ್ಬೋದು. 7 ತಿಂಗಳು ಅಥವಾ 8 ತಿಂಗಳಾದ್ಮೇಲೆ ಯಾವುದೇ ರೀತಿಯಾಗಿ ನೀವು ಬುಡಕ್ಕೆ ಗೊಬ್ಬರನ ಕೊಡಬಾರ್ದು. ಏನಿದ್ರು ಪೋಲಿಯರ್ ಸ್ಪ್ರೇ ಅಂತ ಹೇಳಿರ್ತೀವಿ, ಅದಕ್ಕೆ ನೀವು ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊರತೆ ಇರೋದ್ರಿಂದ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಇದನ್ನು ನಾವು 5 ತಿಂಗಳು, 7 ತಿಂಗಳು ಮತ್ತು 9ನೇ ತಿಂಗಳಲ್ಲಿ ಕೊಡಬೇಕು, ಅಥವಾ ಕೊನೆ ಬಂದವಾಗ ಕೊಡಬೇಕಾಗುತ್ತೆ. ಈ ಪೋಲಿಯರ್ ಸ್ಪ್ರೇನ ಬನಾನಾ ಸ್ಪೆಷಲ್ ಅಂತೇಳಿ ಒಂದು ನಾವು IHR ಅದನ್ನ ಶಿಫಾರಸು ಮಾಡಿದ್ದಾರೆ. 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ಗೊನೆಗೂ ಮತ್ತೆ ಎಲೆಗಳಿಗೂ ಸ್ಪ್ರೇ ಮಾಡೋದ್ರಿಂದ ಯಥೇಚ್ಛವಾಗಿ ಅದು ಇಳುವರಿ ಜಾಸ್ತಿ ವೃದ್ಧಿ ಆಗುತ್ತೆ, 10-15% ಹಾಗೆ ಇರುತ್ತೆ. ಆಮೇಲೆ ಈ ಕೊನೆಗೆ ಬಂಚ್ ಕವರ್ಸ್ ಅಂತ ಬರುತ್ತೆ ಒದಕ್ಕೆ, ಅದನ್ನು ಹಾಕೊಂಡಿದ್ರೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅದು ನನ್ನ ನಂಬರ್ 9844548417. ನೇಗಿಲ ಮಿಡಿತ ಕೇಳಿದಿರಿ, ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ, ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳು, ಈ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ AS ಪ್ರತಿಮಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಪ್ರತಿಮಾ ಅವರಿಗೆ. ನಮಸ್ತೆ ಸರ್. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾವಯವ ಪದ್ಧತಿ ಅಳವಡಿಸ್ಕೊಳ್ಳಿ, ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಿ ಅಂತ ಸಾಕಷ್ಟು ಮಾತುಗಳು ಕೇಳಿಬರ್ತವೆ. ಸರ್ಕಾರನೂ ರೈತರಿಗೆ ಈ ಕುರಿತು ಕೆಲವು ಮಾರ್ಗದರ್ಶನವನ್ನು ಹೇಳ್ತದೆ, ಮತ್ತು ಭಾಳಷ್ಟು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಸಾವಯವ ಒಂದು ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಮಾತುಗಳು ಭಾಳ ಬರ್ತದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ತಾವು ಈ ಸಾವಯವ ಕೃಷಿ ಅಂದ್ರೇನು, ಅದರ ಮಹತ್ವ, ಮತ್ತು ಈ ಸಾವಯವ ಕೃಷಿ ಮಾಡೋದ್ರ ಒಂದು ಉದ್ದೇಶ, ಮತ್ತು ಈ ಸಾವಯವದಲ್ಲಿ ಯಾವ ರೀತಿ ಒಂದು ಸಸ್ಯ ಸಂರಕ್ಷಣೆ ಮಾಡೋದಿರ್ಬೋದು, ಕೃಷಿ ಪರಿಕರಗಳನ್ನು ಬಳಸೋದಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಸಾವಯವ ಕೃಷಿ ಅಂದರೆ ಏನು, ಯಾವುದನ್ನು ನಾವು ಸಾವಯವ ಕೃಷಿ ಅಂತ ಕರಿತೀವಿ? ಮೊದಲನೇದಾಗಿ ಈ ಸಾವಯವ ಕೃಷಿ ಯಾಕೆ ಬೇಕು, ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯ ಅಗತ್ಯತೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ, ಕೀಟನಾಶಕ ಇರ್ಬೋದು ಅಥವಾ ರಸಗೊಬ್ಬರಗಳ ಬಳಕೆ ವ್ಯಾಪಕವಾಗಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮ್ಮ ಮಣ್ಣಿನ ಫಲವತ್ತತೆಯೂ ಕಡಿಮೆ ಆಗ್ತಾ ಇದೆ, ಹಾಗೇನೇ ನಮ್ಮ ಬೆಳೆಗಳ ಇಳುವರಿಗಳನ್ನು ಸಹ ಗಣನೀಯವಾಗಿ ಕುಂಠಿತವಾಗ್ತಾ ಇದೆ. ಪರಿಸರ ಮಾಲಿನ್ಯ ಆಗ್ತಾ ಇದೆ, ನಮ್ಮ ಮಣ್ಣಿನ ಆರೋಗ್ಯನೂ ಸಹ ಹದಗೆಡ್ತಾ ಇದೆ. ಯಾಕಂತ ಅಂದರೆ, ಹಿಂದಿನ ದಿನಗಳಲ್ಲಿ ನಾವು ಇಷ್ಟೊಂದು ರಾಸಾಯನಿಕಗಳಾಗಿರ್ಬೋದು ಅಥವಾ ಕೀಟನಾಶಕಗಳ ಬಳಕೆಗಳನ್ನು ಮಾಡ್ತಾ ಇರಲಿಲ್ಲ ರೈತರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಅಂದರೆ, ಕೂಲಿ ಕಾರ್ಮಿಕರ ಅಭಾವಗಳಾಗಿರ್ಬೋದು, ಇಲ್ಲಾಂತಂದರೆ ಕೀಟ ಹಾಗೆ ರೋಗಗಳ ಬಾಧೆ ಹೆಚ್ಚಾಗ್ತಿರೋದ್ರಿಂದ ವ್ಯಾಪಕವಾಗಿ ರಾಸಾಯನಿಕಗಳ ಬಳಕೆ ಕೃಷಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮ್ಮ ಆಹಾರದಲ್ಲೂ ಸಹ ಏನಾಗ್ತಿದೆ ಅಂತ ಅಂದರೆ, ರಾಸಾಯನಿಕಗಳ ಅಂಶ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಸಾವಯವ ಉತ್ಪನ್ನಗಳ ಬಳಕೆ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗೆ ಸಾವಯವ ಕೃಷಿ ಅಂತಂದ್ರೆ ಇದೇನು ಹೊಸ ಪದ್ಧತಿ ಏನಲ್ಲ, ನಾವು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ವಿ. ಸಾವಯವ ಕೃಷಿ ಅಂತಂದ್ರೆ ಯಾವುದೇ ರಾಸಾಯನಿಕಗಳನ್ನ ಬಳಸದೆ, ನಮ್ಮ ಬಳಿ ಏನು ಸಸ್ಯ ಮೂಲಗಳಿಂದ ಅಥವಾ ಪ್ರಾಣಿ ಮೂಲಗಳಿಂದ ರಾಸಾಯನಿಕ ರಹಿತ ಪರಿಕರಗಳನ್ನ ಬಳಸ್ಕೊಂಡು ಕೃಷಿಯನ್ನ ಮಾಡೋದು ಅನ್ನೋದು ಸಾವಯವ ಕೃಷಿ ಆಗಿದೆ. ನಾವು ಒಂದು ಕಾಲದಲ್ಲಿ ಇತ್ತು ಸಾವಯವ ಕೃಷಿ ಪದ ಬಳಸದೇ ಇದ್ರೂ ನಮ್ಮ ಕೃಷಿ ಸಾವಯವದಾಗಿತ್ತು. ಯಾಕಂದ್ರೆ ನಾವು ಹಸಿರೆಲೆ ಗೊಬ್ಬರ ಬಳಸ್ತಿದ್ವಿ, ದನ ಕುರಿಗಳ ಒಂದು ಗೊಬ್ಬರ ಬಳಸಿ ನಮ್ಮ ಕೃಷಿ ಮಾಡ್ತಿದ್ವಿ. ಅವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಬೆಳೀತಿದ್ವಿ, ಮತ್ತೆ ಹೆಚ್ಚಾದ್ರನ್ನ ನಾವು ಬೇರೆಯವರಿಗೆ ಮಾರಾಟ ಆಗೋದು ಇದೆಲ್ಲ ನಡೀತಿತ್ತು. ಆದರೆ ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು ಅಂದರೆ, ನಮ್ಮ ಒಂದು ಅವಶ್ಯಕತೆ ಜಾಸ್ತಿ ಆಯಿತು, ನಮ್ಮ ಜನಸಂಖ್ಯೆ ಜಾಸ್ತಿ ಆದಂಗಲ್ಲ, ಒಂದು ಬೇಡಿಕೆನೂ ಜಾಸ್ತಿ ಆಯಿತು. ಹೆಚ್ಚಾದ ಜನಸಂಖ್ಯೆಗೆ ನಾವು ಆಹಾರ ಒದಗಿಸ್ಲಿಕ್ಕೆ ನಾವು ಹೆಚ್ಚು ಹೆಚ್ಚು ಆಹಾರ ಧಾನ್ಯಗಳನ್ನು ಬೆಳೆಯುವ ಒಂದು ಅವಶ್ಯಕತೆ ಮತ್ತು ಹೀಗಾಗಿ ನಮ್ಮ ಒಂದು ರಾಸಾಯನಿಕಗಳಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಈಗ ನಾವು ಮತ್ತೆ ಸಾವಯವ ಕೃಷಿಗೆ ವಾಪಸ್ ಬರುವಂಥ ಪರಿಸ್ಥಿತಿ ಬಂದಿದೆ. ನಮ್ಮ ರಾಜ್ಯದಲ್ಲಿನೂ ಸಾವಯವ ಕೃಷಿ ಮಿಷನ್ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಸಾವಯವ ಕೃಷಿ ಮಾಡಲಿಕ್ಕೆ ಒಂದು ಮಾರ್ಗದರ್ಶನ ಇರ್ಬೋದು, ಮತ್ತೆ ಅದರ ಒಂದು ಆಗುಹೋಗುಗಳ ಬಗ್ಗೆ ಅದೆಲ್ಲ ಪರಿಶೀಲನೆ ಮಾಡುತ್ತೆ. ತಾವು ಹೇಳ್ದಂಗೆ ನಮ್ಮ ಆಹಾರದಲ್ಲಿನೇ ಸಾಕಷ್ಟು ರಾಸಾಯನಿಕ ಅಂಶಗಳು ಇದಾವೆ ಅಂತ ಹೇಳಿದ್ರೆ, ಇದರ ಒಂದು ಮಹತ್ವ ಅಂದ್ರೆ ಸಾವಯವ ಕೃಷಿ ಮಾಡೋದ್ರಿಂದ ಸಾವಯವ ಪದಾರ್ಥಗಳನ್ನು ಬಳಸಿ ನಾವು ಕೃಷಿಯಲ್ಲಿ ಉಪಯೋಗಿಸೋದ್ರಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದ್ರೆ ಇದರ ಮಹತ್ವ ಏನು ಅಂತ ಹೇಳಿ. ಸಾವಯವ ಕೃಷಿ ಅಳವಡಿಕೆಯಿಂದ ನಾನು ಅವಾಗ್ಲೇ ಹೇಳಿದೆ, ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂದ್ರೆ ಸುಧಾರಿಸುತ್ತೆ ಅಂತ ಹೇಳಿದ್ವಿ. ಯಾಕಂತಂದ್ರೆ ಈಗ ಸಾವಯವ ಕೃಷಿಯಲ್ಲಿ ನಾವು ಏನಂದ್ರೆ ವಿವಿಧ ತರಹದ ಸಾವಯವ ಗೊಬ್ಬರಗಳನ್ನ ಬಳಸ್ತೀವಿ. ಉದಾಹರಣೆಗೆ ಎರೆಹುಳ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಅಥವಾ ದ್ರವ ರೂಪದ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ. ನೀವು ಕೇಳಿರ್ಬೋದು ಪಂಚಗಾವ್ಯ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು. ಇವನ್ನೆಲ್ಲ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಯಾಗುತ್ತೆ, ಹಾಗೆ ಎರೆಹುಳುಗಳ ಸಂಖ್ಯೆಯೂ ಸಹ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಈಗ ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಹೇಳ್ತಿದ್ವಿ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ನಮ್ಮ ಹೊಲಗಳಲ್ಲಿ ನೋಡಿದ್ವಿ ಅಂತ ಅಂದ್ರೆ ಎರೆಹುಳುಗಳ ಸಂಖ್ಯೆ ತುಂಬಾ ಗಣನೀಯವಾಗಿ ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ಈ ಸಾವಯವ ಕೃಷಿನ ನಾವು ಅಳವಡಿಸ್ಕೊಳೋದ್ರಿಂದ ಏನಾಗ್ತಿದೆ ಅಂತ ಅಂದ್ರೆ, ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಎರೆಹುಳುಗಳ ಸಂಖ್ಯೆ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ, ಇದರಿಂದ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಕೇವಲ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದಲ್ದೆ ಏನು ನಾವು ಸಾವಯವ ಇಂಗಾಲ ಅಂತ ಹೇಳ್ತೀವಿ, ಅಂತಂದ್ರೆ ಏನು ಈ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಾವಯವ ಇಂಗಾಲ, ಅದರ ಅಂಶನೂ ಸಹ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ಬೆಳೆಗಳ ಬೆಳವಣಿಗೆ ಚೆನ್ನಾಗಿರುತ್ತೆ, ಹಾಗೆ ಇಳುವರಿನೂ ಸಹ ಕ್ರಮೇಣ ವೃದ್ಧಿಯಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಾನು ಆವಾಗ್ಲೇ ಹೇಳಿದೆ, ಏನು ಇತ್ತೀಚೆಗೆ ನಾವು ತಿಂತಿರುವ ಆಹಾರದಲ್ಲಿ ಕೀಟನಾಶಕಗಳ ಶೇಷಾಂಶ ಕಂಡು ಬರ್ತಾ ಇದೆ, ಅದನ್ನ ನಾವು ಸೇವಿಸುವುದರಿಂದ ಮನುಷ್ಯರ ಆರೋಗ್ಯದ ಮೇಲೆ ತುಂಬಾ ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಇದೆ, ನಾವು ವಿವಿಧ ರೋಗಗಳಿಗೆ ತುತ್ತಾಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಈ ಸಾವಯವ ಕೃಷಿಯನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ರಾಸಾಯನಿಕ ರಹಿತ ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನ ನಾವು ಬೆಳಿಬಹುದು. ಹಾಗೆನೇ ಸ್ಥಳೀಯವಾಗಿ ನಮ್ಮಲ್ಲಿ ಏನು ಸಂಪನ್ಮೂಲಗಳು ಲಭ್ಯತೆ ಇರ್ತಾವಲ್ಲ ಅವನ್ನೇ ಬಳಸ್ಕೊಂಡು ನಾವು ಗೊಬ್ಬರಗಳನ್ನು ಸಹ ತಯಾರ್ ಮಾಡ್ಕೋಬಹುದು, ಇಲ್ಲ ದ್ರವ ರೂಪದ ಗೊಬ್ಬರಗಳಾಗಿರ್ಬೋದು ಅಥವಾ ಇತರೆ ಸಾವಯವ ಗೊಬ್ಬರಗಳನ್ನು ಸಹ ನಾವು ತಯಾರ್ ಮಾಡಿಕೊಂಡು ನಮ್ಮ ಹೊಲದಲ್ಲೇ ಏನು ಸಿಗುತ್ತಾವಲ್ಲ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೋಬಹುದು. ಹಾಗೆ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ನಾವು ನಮ್ಮ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ಪರಿಸರ ಮಾಲಿನ್ಯನೂ ಸಹ ಕಡಿಮೆ ಆಗುತ್ತೆ, ಹಾಗೆ ನಾವು ಹೊರಗಿನ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗುವುದು ಸಹ ಕಡಿಮೆ ಆಗುತ್ತೆ. ಸೊ ಸಾವಯವ ಕೃಷಿ ಇಂದ ನಾವು ಒಂದು ಒಳ್ಳೆ ಗುಣಮಟ್ಟದ ಆಹಾರ ಉತ್ಪಾದನೆಯ ಜೊತೆಗೆ ನಮ್ಮ ಪರಿಸರ ಮತ್ತೆ ನಮ್ಮ ಮಣ್ಣನ್ನು ಸಹ ನಾವು ಕಾಪಾಡ್ಕೋಬಹುದು. ನಾವು ಪ್ರತಿಯೊಬ್ಬರು ಹೇಳ್ತಿರ್ತೀವಿ ಸಾವಯವ ಕೃಷಿಗೆ ಬರ್ರಿ, ಸಾವಯವದಲ್ಲಿ ವ್ಯವಸಾಯ ಮಾಡ್ರಿ ಅಂತೇಳಿ. ಅಂದ್ರೆ ಇದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಮುಂದೆ ಅಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ನಮ್ಮ ಕೃಷಿಯನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಉದ್ದೇಶದ ಬಗ್ಗೆ ಹೇಳಿ. ಮೊದಲನೇ ಉದ್ದೇಶ ನಾವು ಸಾವಯವ ಕೃಷಿದು ಏನನ್ಬೋದು ಅಂತಂದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡೋದು ಅಂತ ಹೇಳ್ಬೋದು. ಈ ಮಣ್ಣು ಈ ಸಂಪನ್ಮೂಲಗಳು ಇದ್ಯಾವುದು ನಮ್ದಲ್ಲ, ಇದನ್ನ ಸಾಲದ ರೂಪದಲ್ಲಿ ಪಡ್ಕೊಂಡಿದ್ದೀವಿ, ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹಿಂದಿರುಗಿಸ್ಬೇಕು ಅನ್ನೋ ಒಂದು ಮಾತಿದೆ. ಅದೇ ತರನೇ ಈಗ ಏನು ನಮ್ಮ ಮಣ್ಣಿನ ಆರೋಗ್ಯ ಆಗಿರ್ಬೋದು ಅಥವಾ ಪರಿಸರದ ಆರೋಗ್ಯ ದಿನ ದಿನ ಕ್ಷೀಣಿಸ್ತಾ ಇದೆ, ಹಾಗಾಗಿ ಈ ಸಾವಯವ ಕೃಷಿಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಉತ್ತಮವಾದ ಆರೋಗ್ಯಕರ ಮಣ್ಣನ್ನ ಹಾಗೆ ಪರಿಸರವನ್ನ ನೀಡೋದು ಅನ್ನೋದಾಗಿದೆ. ಹಾಗೆ ಕೃಷಿಯಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರಾಸಾಯನಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗ್ತಿದೆ, ಅಂತ ರಾಸಾಯನಿಕ ಅಂಶಗಳನ್ನ ಕೃಷಿಯಲ್ಲಿ ಬಳಕೆ ಕಡಿಮೆ ಮಾಡೋದು ಅನ್ನೋದು ಇನ್ನೊಂದು ಉದ್ದೇಶ. ಹಾಗೆ ಕೃಷಿಯಲ್ಲಿ ಏನು ತ್ಯಾಜ್ಯಗಳು ಬರ್ತಾವಲ್ಲ ಅವುಗಳ ಸಮರ್ಪಕ ಬಳಕೆ, ಅಂದ್ರೆ ಏನು ನಮ್ಮಲ್ಲಿರುವ ಸಂಪನ್ಮೂಲಗಳ ಸದ್ಬಳಕೆ ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿದೆ. ಅಂದ್ರೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ನಾವು ಗೊಬ್ಬರಗಳನ್ನ ತಯಾರ್ ಮಾಡೋದಾಗಿರ್ಬೋದು ಅಥವಾ ಇತರೆ ದ್ರವ ರೂಪದ ಗೊಬ್ಬರಗಳನ್ನ ಬಳಸೋದು, ಅಂದ್ರೆ ಯಾವುದೇ ವಸ್ತುಗಳು ಕೃಷಿ ತ್ಯಾಜ್ಯಗಳು ವೇಸ್ಟ್ ಆಗದೆ ಸದ್ಬಳಕೆ ಮಾಡಿಕೊಳ್ಳೋದು ಇನ್ನೊಂದು ಉದ್ದೇಶ. ಹಾಗೆ ಗ್ರಾಹಕರಿಗೆ ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಉತ್ಪನ್ನಗಳನ್ನ ಒದಗಿಸೋದು ಅಂತ ಅಂದ್ಬಿಟ್ಟು, ಅಂತಂದ್ರೆ ಈಗ ಶೇಷಾಂಶ ರಹಿತ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳನ್ನ ನಾವು ಗ್ರಾಹಕರಿಗೆ ಒದಗಿಸುವುದು ಈ ಸಾವಯವ ಕೃಷಿಯ ಮುಖ್ಯ ಉದ್ದೇಶಗಳಾಗಿದ್ದಾವೆ. ಈ ಸಾವಯವ ಕೃಷಿಯಲ್ಲಿ ತಾವು ಹೇಳಿದ್ರಾಗ್ಲೇ ಸಾವಯವ ಪರಿಕರಗಳನ್ನು ಬಳಸಿ ಕೃಷಿ ಮಾಡೋದು ಅಂತಂತೇಳಿ, ಸಾವಯವ ಪರಿಕರಗಳು ಅಂದ್ರೆ ಯಾವ್ಯಾವು, ಅವು ಯಾವ ರೀತಿ ನಾವು ಬಳಸಬೇಕಾಗುತ್ತೆ? ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ತರದ ಕಾಂಪೊನೆಂಟ್ಸ್ ಗಳನ್ನ ನಾವು ಬಳಸ್ಕೋಬಹುದು. ಮುಖ್ಯವಾಗಿ ಏನು ಅಂತಂದ್ರೆ ಬೇಸಾಯ ಕ್ರಮಗಳಲ್ಲಿನ ಬದಲಾವಣೆ, ಅಂದ್ರೆ ನಾವು ಭೂಮಿ ಸಿದ್ಧತೆ ಕಡೆ ಹೆಚ್ಚಿನ ಗಮನ ಕೊಟ್ರೆ ಒಂದು ಕೀಟ ರೋಗ ಬಾಧೆಗಳನ್ನು ಸಹ ಕಡಿಮೆ ಮಾಡಬಹುದು. ಅಂದ್ರೆ ಆಳವಾಗಿ ಉಳುಮೆ ಮಾಡೋದಿರಬಹುದು, ಇದರಿಂದ ಏನಾಗುತ್ತೆ ಆಳವಾಗಿ ನಾವು ಸರಿಯಾದ ಸಮಯಕ್ಕೆ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕೀಟ ಹಾಗೂ ರೋಗಗಳ ಬಾಧೆ ಕಡಿಮೆ ಆಗುತ್ತೆ. ಅಂದ್ರೆ ಏನು ಕೀಟಗಳು ಮಣ್ಣಿನಲ್ಲಿ ಮೊಟ್ಟೆ ಇಟ್ಟಿರ್ತವೆ, ಅವುಗಳನ್ನ ಆಳವಾಗಿ ಉಳುಮೆ ಮಾಡೋದ್ರಿಂದ ಅವು ಬಿಸಿಲಿಗೆ ಒಟ್ಕೊಂತವೆ, ಇಲ್ಲಾಂದ್ರೆ ಪಕ್ಷಿಗಳು ಹುಳಗಳನ್ನ ಅಥವಾ ಮೊಟ್ಟೆಗಳನ್ನ ಆಯ್ದುಕೊಂಡು ತಿನ್ನೋದ್ರಿಂದ ಕೀಟ ಹಾಗೆ ರೋಗದ ಬಾಧೆನೂ ಸಹ ಕಡಿಮೆ ಆಗುತ್ತೆ. ಹಾಗೆ ಬೇಸಿಗೆ ಉಳುಮೆ ಅಥವಾ ಮಾಗಿ ಉಳುಮೆನ ನಾವು ಮಾಡೋದ್ರಿಂದ ಕೀಟ ರೋಗಗಳ ಹತೋಟಿಯ ಜೊತೆಗೆ ಏನು ಬಿದ್ದಂತಹ ಮಳೆ ನೀರು ಇಂಗ್ ಬಿಟ್ಟು ನೀರಿನ ಸಂರಕ್ಷಣೆನೂ ಸಹ ಆಗುತ್ತೆ. ಹಾಗೆ ಸರಿಯಾದ ಸಮಯಕ್ಕೆ ಅಂದ್ರೆ ಬಿತ್ತನೆಗೂ 15-20 ದಿನಗಳ ಮುಂಚಿತವಾಗಿ ಮಣ್ಣಿಗೆ ನಾವು ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಇದನ್ನ ಭೂಮಿಗೆ ಸೇರಿಸೋದಾಗಿರ್ಬೋದು. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ಸೇರಿಸಿದಂತಹ ತಿಪ್ಪೆ ಗೊಬ್ಬರ ಚೆನ್ನಾಗಿ ಕಳೆಯುತ್ತೆ. ನಾವು ಏನು ಬಿತ್ತನೆ ಮಾಡ್ತೀವಲ್ಲ ಇಮಿಡಿಯೇಟ್ ಆಗಿ ನಮಗೆ ಏನಾಗುತ್ತೆ ಅಂದ್ರೆ ಆ ಗೊಬ್ಬರದಲ್ಲಿರುವ ಸತ್ವ ನಮ್ಮ ಬೆಳೆಗಳಿಗೆ ಸಿಗೋ ತರ ಆಗುತ್ತೆ. ಹಾಗೆ ಇನ್ನೊಂದು ಅಂದ್ರೆ ಬೆಳೆ ಪರಿವರ್ತನೆ. ಬೆಳೆ ಪರಿವರ್ತನೆ ಅಂತ ಅಂತಂದ್ರೆ ಬೇರೆ ಬೇರೆ ಬೆಳೆಗಳನ್ನ ರೊಟೇಷನ್ ಬೇಸಿಸ್ ಮೇಲೆ ಬೆಳೆಯುವಂಥದ್ದು. ಈಗ ಮೆಕ್ಕೆಜೋಳ ಬೆಳಿತೀವಿ, ನೆಕ್ಸ್ಟ್ ಮೆಕ್ಕೆಜೋಳದ ಬದಲಾಗಿ ನಂತರದ ಬೆಳೆಯಾಗಿ ಶೇಂಗಾ ಬೆಳೆಯನ್ನ ಬೆಳಿತೀವಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವಿವಿಧ ಬೆಳೆಗಳನ್ನ ಏಕಧಾನ್ಯ ಬೆಳೆಗಳ ನಂತರ ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ವೃದ್ಧಿಯಾಗುತ್ತೆ. ನಂತರ ಏನು ಅಂತಂದ್ರೆ ಮಿಶ್ರ ಬೆಳೆ ಪದ್ಧತಿಗಳನ್ನು ಸಹ ನಾವು ಅಳವಡಿಸ್ಕೋಬಹುದು. ಹೀಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದ್ರಿಂದ ಕೀಟ ಹಾಗೂ ರೋಗಗಳ ಹತೋಟಿನೂ ಆಗುತ್ತೆ, ಅದರ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆನೂ ಸಹ ಜಾಸ್ತಿ ಆಗುತ್ತೆ. ಇದರ ನಂತರ ನಾವು ಹಸಿರೆಲೆ ಗೊಬ್ಬರಗಳ ಬಳಕೆ ಅಂತ ಹೇಳ್ತೀವಿ. ಒಂದು ಅಲ್ಲೇ ಭೂಮಿಯಲ್ಲೇನೆ ಈಗ ಡಯಂಚ ಸೆಣಬು ಈ ತರ ಬೆಳೆಗಳನ್ನ ಅಲ್ಲೇ ನಮ್ಮ ಜಮೀನಿನಲ್ಲಿನೇ ಬೆಳೆದ್ಬಿಟ್ಟು ಹೂ ಬಿಡುವ ಹಂತದಲ್ಲಿ ಮುರೆ ಹೊಡೆದ್ಬಿಟ್ಟು ಭೂಮಿಗೆ ಸೇರಿಸಬಹುದು. ಅಲ್ಲಿ ಏನಾದರೂ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗಿಲ್ಲ ಅಂತಂದ್ರೆ ಗ್ಲೈರಿಸೀಡಿಯಾ, ಪೊಂಗೆಮಿಯಾ ಈ ತರ ವಿವಿಧ ಹಸಿರೆಲೆ ಗಿಡಗಳ ಎಲೆಗಳನ್ನ ತಂದು ನಮ್ಮ ಹೊಲಗಳಿಗೆ ಹಾಕಿ ಹೊಲವನ್ನ ಉಳುಮೆ ಮಾಡೋದ್ರಿಂದ ಹಸಿರೆಲೆ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಸಾವಯವ ಇಂಗಾಲದ ಅಂಶ ನಮ್ಮ ಮಣ್ಣಿನಲ್ಲಿ ಹೆಚ್ಚಾಗುತ್ತೆ. ಇದಲ್ಲದೆ ವಿವಿಧ ಸಾವಯವ ಗೊಬ್ಬರಗಳನ್ನ ನಾವು ತಯಾರು ಮಾಡ್ಕೋಬಹುದು. ಒಂದು ತಿಪ್ಪೆ ಗೊಬ್ಬರ ಏನಿರುತ್ತೆ ನಮ್ಮ ತಿಪ್ಪೆಯಿಂದ ತಂದು 15 ದಿನಗಳ ಮುಂಚಿತವಾಗಿ ನಮ್ಮ ಭೂಮಿಗೆ ಸೇರಿಸುವಂತದ್ದಾಗಿರ್ಬೋದು. ಇಲ್ಲ ಅಂತಂದ್ರೆ ಎರೆಹುಳು ತೊಟ್ಟಿಗಳ ನಿರ್ಮಾಣ ಮಾಡಿಕೊಂಡು ಎರೆಹುಳು ಗೊಬ್ಬರನ ನಾವು ತಯಾರಿಸ್ಕೋಬಹುದು. ಇಲ್ಲ ಅಂತಂದ್ರೆ ಬೇರೆ ಬೇರೆ ವಿಧಾನಗಳಿಂದ ನಾವು ಕಾಂಪೋಸ್ಟ್ ಗೊಬ್ಬರವನ್ನು ನಮ್ಮ ಅಲ್ಲಿ ಏನು ಕೃಷಿ ತ್ಯಾಜ್ಯಗಳಿರ್ತಾವಲ್ಲ ಅವುಗಳನ್ನ ಬಳಸಿಕೊಂಡು ನಾವು ಕಾಂಪೋಸ್ಟ್ ಅನ್ನು ಸಹ ತಯಾರು ಮಾಡ್ಕೋಬಹುದು. ಇದ್ರ ಜೊತೆಗೆ ಕುರಿ ಅಥವಾ ಕೋಳಿ ಗೊಬ್ಬರ ಈ ತರ ಬೇರೆ ಬೇರೆ ಏನು ಗೊಬ್ಬರಗಳು ಸಿಗ್ತಾವಲ್ಲ ಸಾವಯವ ಗೊಬ್ಬರಗಳು ಎಲ್ಲಾ ಗೊಬ್ಬರಗಳನ್ನು ನಾವು ಬಳಸಬಹುದು. ಇದರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಜೈವಿಕ ಗೊಬ್ಬರಗಳು ಅಂತಂದು ಸಿಗ್ತವೆ ನಮಗೆ. ಈಗ ಎಷ್ಟೋ ಜನ ರೈತರು ಬಳಸೋದಿಲ್ಲ ಜೈವಿಕ ಗೊಬ್ಬರಗಳನ್ನ, ಆದ್ರೆ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳು ಮಹತ್ವದ ಪಾತ್ರ ವಹಿಸ್ತವೆ. ಇವೆಲ್ಲ ಏನಂತಂದ್ರೆ ಲೋ ಕಾಸ್ಟ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ. ನಾವು ಜಾಸ್ತಿ ಅಂದ್ರೆ ಒಂದು 50 ರೂಪಾಯಿ ಖರ್ಚು ಮಾಡಿದ್ರೆ ಅದರ ಉಪಯೋಗ ತುಂಬಾ ಇದೆ. ದ್ವಿದಳ ಧಾನ್ಯಗಳಲ್ಲಾದ್ರೆ ನಾವು ರೈಸೋಬಿಯಂ ಜೈವಿಕ ಗೊಬ್ಬರವನ್ನ ಬಳಸಬಹುದು. ಏಕಧಾನ್ಯ ಬೆಳೆಗಳಾಯ್ತು ಅಂತಂದ್ರೆ ಅಜೋಸ್ಪೈರುಲಮ್, ಅಜೋಟೋಬ್ಯಾಕ್ಟರ್ ಈ ತರ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಬಹುದು. ಇವು ಏನ್ ಮಾಡ್ತವೆ ಅಂತಂದ್ರೆ ನಮ್ಮ ವಾತಾವರಣದಲ್ಲಿರುವ ಸಾರಜನಕ ಅಂಶಗಳನ್ನ ಭೂಮಿಗೆ ಸೇರಿಸಲಿಕ್ಕೆ ನಮಗೆ ಉಪಯೋಗ ಮಾಡ್ತವೆ. ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಹಾಗೆ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಆಗೋದು ಸಹ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಈ ಜೈವಿಕ ಗೊಬ್ಬರಗಳನ್ನ ನಾವು ಬೀಜೋಪಚಾರ ಮಾಡುವಂತಹ ಸಮಯದಲ್ಲಿನೂ ಉಪಯೋಗಿಸಬಹುದು. ಇಲ್ಲ ನಾಟಿ ಮಾಡುವಂತಹ ಬೆಳೆಗಳಾದ್ರೆ ನಾಟಿ ಮಾಡುವ ಸಮಯದಲ್ಲಿ ಗಿಡಗಳ ಬೇರುಗಳನ್ನ ಈ ಜೈವಿಕ ಗೊಬ್ಬರಗಳ ದ್ರಾವಣದಲ್ಲಿ ಅದ್ದಿಬಿಟ್ಟು ಸಹ ನಾವು ನಾಟಿಗೆ ಬಳಸಬಹುದು. ಇಷ್ಟೇ ಅಲ್ಲದೆ ಏನು ದ್ರವ ರೂಪದ ಜೈವಿಕ ಗೊಬ್ಬರಗಳು ಅಂತಂದು ಸಿಗ್ತವೆ. ಅಂದ್ರೆ ದ್ರವ ರೂಪದ ಗೊಬ್ಬರಗಳು ನೀವು ಕೇಳಿರ್ಬೋದು, ಪಂಚಗಾವ್ಯ ಆಗಿರ್ಬೋದು, ಜೀವಾಮೃತ, ಹೀಗೆ ನಮ್ಮಲ್ಲೇ ನಮ್ಮ ರೈತರ ಮನೆಯಲ್ಲಿಯೇ ಸಿಗುವಂತಹ ಅಂದ್ರೆ ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಬೆಲ್ಲ, ಯಾವ್ದಾದ್ರು ದ್ವಿದಳ ಧಾನ್ಯಗಳ ಹಿಟ್ಟು, ಹೀಗೆ ಸುಲಭವಾಗಿ ಸಿಗುವಂತಹ ಪರಿಕರಗಳನ್ನ ಬಳಸಿಕೊಂಡು ನಾವು ಬೀಜಾಮೃತ, ಪಂಚಗಾವ್ಯ ಈ ತರ ವಿವಿಧ ದ್ರವ ರೂಪದ ಗೊಬ್ಬರಗಳನ್ನು ಸಹ ಬಳಸ್ಕೋಬಹುದು. ಈಗ ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿರುವಂತ ನಮ್ಮ ರೈತ ಬಾಂಧವರು ತಮ್ಮ ಕೃಷಿ ಒಂದು ಚಟುವಟಿಕೆ ಸಂದರ್ಭದಲ್ಲಿ ಸಸ್ಯ ಸಂರಕ್ಷಣೆಯನ್ನ ಯಾವ ರೀತಿ ಮಾಡಬೇಕಾಗುತ್ತೆ? ಇವಾಗ ಮಾಮೂಲಿ ಕೃಷಿ ಪದ್ಧತಿಗೆ ಹೋಲಿಸಿದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಸ್ಯ ಸಂರಕ್ಷಣೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ತುಂಬಾ ಜನ ರೈತರು ನಮಗೆ ಕೇಳ್ತಾ ಇರ್ತಾರೆ. ನಾನು ಅವಾಗಲೇ ಹೇಳಿದಂಗೆ ನಮ್ಮ ಬೇಸಾಯ ಕ್ರಮಗಳಲ್ಲಿ ಏನಾದ್ರೂ ನಾವು ಬದಲಾವಣೆ ಮಾಡಿಕೊಂಡ್ರೆ ಇಲ್ಲೂ ಸಹ ಸುಲಭವಾಗಿ ನಾವು ಸಸ್ಯ ಸಂರಕ್ಷಣೆ ಮಾಡಬಹುದು. ಅಂದ್ರೆ ಅಂತರ ಬೇಸಾಯನ ಮಾಡ್ತಾ ಇರೋದು, ಆಮೇಲೆ ಬದುಗಳಲ್ಲಿ ಎಲ್ಲಾನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ನಾವು ಕೀಟ ಹಾಗೂ ರೋಗಗಳ ಬಾಧೆನ ಕಡಿಮೆ ಮಾಡಬಹುದು. ಹಾಗೆ ಅಲ್ಲಲ್ಲಿ ನಮ್ಮ ಜಮೀನುಗಳಲ್ಲಿ ಪಕ್ಷಿ ಸೂಚಕ ಅಂತ ಹೇಳ್ತೀವಿ, ಅಂದ್ರೆ ಅಲ್ಲಲ್ಲಿ ಕವಲೊಡೆದ ರಂಬೆಗಳನ್ನ ಇಡೋದ್ರಿಂದ ಅದ್ರ ಮೇಲೆ ಪಕ್ಷಿಗಳು ಕೂತು ಹುಳಗಳನ್ನ ಆಯ್ದುಕೊಂಡು ತಿಂತಾ ಇರ್ತವೆ. ಹಾಗೇನೆ ಪ್ರಕೃತಿಯಲ್ಲಿ ಏನಿರುತ್ತೆ ಅಂದ್ರೆ ಒಂಥರ ಜೈವಿಕ ಸರಪಳಿ ಇರ್ತವೆ. ಕೆಲವೊಂದು ಅಪಾಯಕಾರಿ ಕೀಟಗಳನ್ನ ತಿಂದು ಬದುಕುವ ರೈತರಿಗೆ ತುಂಬಾ ಪರೋಪಕಾರಿಯಾಗಿರುವ ಕೀಟಗಳು ಇರ್ತವೆ. ನಾವು ಹೇಳ್ಬೇಕಂದ್ರೆ ಈಗ ಗುಲ್ಗಂಜಿ ಹುಳುಗಳಾಗಿರ್ಬೋದು, ಅಪ್ಸರೆ ಕೀಟ, ಜೇಡ ಈ ತರ ಏನು ಇರ್ತವಲ್ಲ, ಇವು ಹೆಚ್ಚಾದ ಸಂಖ್ಯೆಯಲ್ಲಿ ಇದ್ದಷ್ಟು ಸಹ ಅವು ಕೀಟ ಹಾಗೆ ರೋಗಗಳ ಹತೋಟಿಗೆ ನಮಗೆ ಉಪಯೋಗ ಆಗ್ತವೆ. ಇಷ್ಟು ಈಗ ಟೊಂಗೆಗಳನ್ನ ಇಡ್ತೀವಿ ಅಥವಾ ಅಂತರ ಬೇಸಾಯ ಮಾಡ್ತೀವಿ, ಆದ್ರೂ ನಮ್ಮ ಜಮೀನಿನಲ್ಲಿ ರೋಗ ಬಾಧೆ ಕಾಣಿಸ್ತು ಅಂತಂದ್ರೆ ನಾವು ಸಸ್ಯಜನ್ಯ ಕೀಟನಾಶಕಗಳನ್ನು ಸಹ ಬಳಸ್ಬೋದು. ಎಲೆ ತಿನ್ನುವ ಹುಳುವಿನ ಬಾಧೆ ಏನಾದ್ರೂ ನಮ್ಮ ಜಮೀನಿನಲ್ಲಿ ಕಾಣಿಸ್ತು ಅಂತಂದ್ರೆ ಒಂದು 50 ಗ್ರಾಂ ಅರಿಶಿನ ಪುಡಿ ಇದನ್ನ 1 ಲೀಟರ್ ಹಸುವಿನ ಗಂಜಲದಲ್ಲಿ 2 ದಿನಗಳ ಕಾಲ ನೆನೆಸಿ 2 ದಿನಗಳ ನಂತರ ಈ ಮಿಶ್ರಣವನ್ನ 1-5 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಎಲೆ ತಿನ್ನುವ ಹುಳುವಿನ ಕೀಟದ ಬಾಧೆ ನಮಗೆ ಕಡಿಮೆ ಬರುತ್ತೆ. ಹಾಗೆ ಈಗ ದ್ವಿದಳ ಧಾನ್ಯಗಳಲ್ಲಿ ಇದು ಆಯ್ತು ಅಂದ್ರೆ ಕಾಯಿ ಕೊರಕ ಹುಳು ಅಥವಾ ಕಂಬಳಿ ಹುಳುವಿನ ಬಾಧೆ ಹೆಚ್ಚಾಗಿ ಕಾಣಿಸುತ್ತೆ. ಇದಕ್ಕೆ ಏನು ಅಂತಂದ್ರೆ 1-25 ಗ್ರಾಂ ಮೆಣಸಿನಕಾಯಿ ಏನಿರುತ್ತೆ ಅದರ ಜೊತೆಗೆ 1-60 ಗ್ರಾಂ ಉಪ್ಪನ್ನ ನುಣ್ಣಗೆ ಅರೆದು 1/2 ದಿನ ಅಂದ್ರೆ 12 ಗಂಟೆಗಳ ಕಾಲ ನೆನೆಸಿ ಆ ಮಿಶ್ರಣವನ್ನ 1-8 ಲೀಟರ್ ನೀರಿನಲ್ಲಿ ನಾವು ಬೆರೆಸಿ ಸಿಂಪರಣೆ ಮಾಡಿದ್ರೆ ಕಂಬಳಿ ಹುಳು ಅಥವಾ ಕಾಯಿ ಕೊರಕ ಹುಳುವಿನ ಬಾಧೆ ಕಡಿಮೆ ಆಗುತ್ತೆ. ಇಷ್ಟೇ ಅಲ್ಲದೆ ಏನು ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೇವಿನ ಕಷಾಯ ಆಗಿರ್ಬೋದು ಅಥವಾ ಬೇವಿನ ಎಣ್ಣೆ ಅವನ್ನೂ ಸಹ ನಾವು ಬಳಸ್ಬೋದು. ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲ ಅಂತಂದ್ರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ವಿಷಯ ತಜ್ಞ ಅಂದ್ರೆ ನಾನು, ನನ್ನ ಮೊಬೈಲ್ ಸಂಖ್ಯೆ 8272931105 ಮತ್ತೊಮ್ಮೆ ನನ್ನ ಮೊಬೈಲ್ ಸಂಖ್ಯೆ 8272931105 ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗಿ ಕೋರುತ್ತೇನೆ. ತುಂಬಾ ಧನ್ಯವಾದ ಮೇಡಮ್, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸಾವಯವ ಕೃಷಿಯ ಮಹತ್ವದ ಬಗ್ಗೆ, ಆಮೇಲೆ ಅದ್ರ ಉದ್ದೇಶ, ಅದರಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬಾಂಧವರು ಸಾಕಷ್ಟು ರಾಸಾಯನಿಕಗಳನ್ನು ಬಳಸಿ ಒಂದು ಕಡೆ ಖರ್ಚು ಹೆಚ್ಚು ಮಾಡ್ಕೊಂತಿದ್ದಾರೆ, ಕೆಲವು ಕಡೆ ಭೂಮಿಯ ಫಲವತ್ತತೆ ಹಾಳಾಗ್ತಿದೆ, ಬೆಳೆದಂತೆ ಬೆಳೆ ಕೈಗೆ ಸಿಗ್ತಾ ಇಲ್ಲ, ಇಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಈ ಸಾವಯವ ಒಂದು ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಉತ್ತಮವಾದ ಆಹಾರನು ಕೊಡಬಹುದು, ನಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳು ಈ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಸಿದ್ದಣ್ಣ. ಇದೀಗ ಕೇಳಿ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳಿಂದ ಆರೋಗ್ಯಕ್ಕೆ ಆಗುವ ಅನುಕೂಲಗಳ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಸುಪ್ರಿಯಾ ಪಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಹೇಳಿ, ಮೊದಲನೇದಾಗಿ ಈ ಒಂದು ಸಿರಿಧಾನ್ಯಗಳ ಒಂದು ಮಹತ್ವ ಇವತ್ತಿನ ದಿನದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಸಿರಿಧಾನ್ಯಗಳನ್ನೋದು ಈಗಿಂದಾನೆ ಬಂದಿದ್ದಲ್ಲ, ಇದನ್ ಮೊದಲೆಲ್ಲ ಇದ್ರ ಆಕಾರ ಮತ್ತೆ ಗಾತ್ರ ನೋಡ್ಬಿಟ್ಟು ತೃಣಧಾನ್ಯ ಅಥವಾ ಕಿರುಧಾನ್ಯಗಳಂತಿದ್ರು. ಈಗ ಅದ್ರದ್ದು ಪೋಷಕಾಂಶಗಳ ಆಗರ ಆಗಿರೋದ್ರಿಂದ ಅದ್ರಲ್ಲಿರೋದು ಎಲ್ಲಾ ನ್ಯೂಟ್ರಿಟಿವ್ ಅಂಶ ತಿಳ್ಕೊಂಡ್ಬಿಟ್ಟು ಅದನ್ನ ಕನ್ನಡದಲ್ಲಿ ಸಿರಿಧಾನ್ಯ ಅಂತ ಕರಿತಿದ್ದಾರೆ, ಹಾಗೂ ಇಂಗ್ಲಿಷ್ ನಲ್ಲಿ ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರಿತಾ ಇದ್ದಾರೆ ಸರ್. ಹಾಗೆ ಇದು ಸಿರಿಧಾನ್ಯ ಹೆಸರಿನಲ್ಲೇ ಸಿರಿಯನ್ನು ಹೊಂದಿದೆ, ಇದು ರೈತರಿಗೂ ಸಿರಿಯನ್ನು ತಂದುಕೊಡೋದ್ರ ಜೊತೆಗೆ ಮನುಷ್ಯರಿಗೆ ಸೇವಿಸುವುದರಿಂದ ಆರೋಗ್ಯದ ರೀತಿಯಲ್ಲಿ ಸಿರಿಯನ್ನು ತಂದುಕೊಡ್ತಿದೆ. ಮೊದಲನೇದಾಗಿ ರೈತರಿಗೆ ಹೇಗಪ್ಪ ಇದು ಸಂಪತ್ತು ಅಥವಾ ಸಿರಿಯನ್ನು ತಂದುಕೊಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಿರಿಧಾನ್ಯ ಅನ್ನೋದು ಅತಿ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದಾದ ಒಂದು ಹುಲ್ಲಿನ ಬೆಳೆ ಆಗಿರೋದ್ರಿಂದ ಇದನ್ನು ಕಡಿಮೆ ಖರ್ಚಿನಲ್ಲಿ ಹೇಗಪ್ಪ ಅಂತಂದ್ರೆ ಇದಕ್ಕೆ ಕಡಿಮೆ ನೀರಿರೋದ್ರಲ್ಲೂ ಬೆಳಿಬಹುದು, ಆಮೇಲೆ ಭೂಮಿ ಸತ ಗುಡ್ಡಗಾಡು ಪ್ರದೇಶಗಳಲ್ಲೆಲ್ಲ ಬೆಳೆ ಬರ್ತಿರಲ್ಲ ಅಂತ ಕಡೆ ಈ ಸಿರಿಧಾನ್ಯಗಳನ್ನು ಬೆಳಿಬಹುದು, ಆಮೇಲೆ ಭೂಮಿ ಫಲವತ್ತತೆ ಇರಲ್ಲ ಅಂತ ಯಾವ ನೆಲದಲ್ಲಾದ್ರೂ ಬೆಳಿಬಹುದು ಇಂಥ ಧಾನ್ಯಗಳನ್ನ. ಆಮೇಲೆ ಈ ಧಾನ್ಯಗಳನ್ನು 3-4 ಕಿರುಧಾನ್ಯಗಳನ್ನು ಒಟ್ಟಿಗೆ ಬೆಳಿಬಹುದು, ಅದರಿಂದ ರೈತ ಲಾಭವನ್ನು ಹೆಚ್ಚಿಗೆ ಪಡ್ಕೋಬಹುದು. ಆಮೇಲೆ ಇದನ್ನ ಎಲ್ಲಾ ಹವಾಮಾನದಲ್ಲೂ ಬೆಳಿಬಹುದು, ಬಹಳ ಮಳೆ ಇದ್ರೂ ಪರವಾಗಿಲ್ಲ ಬೆಳಿಬಹುದು, ಮಳೆ ಇಲ್ಲದೆ ಇರೋ ಜಾಗಗಳಲ್ಲೂ ಬೆಳಿಬಹುದು. ಆಮೇಲೆ ಈ ಧಾನ್ಯಗಳಿಗೆ ಕೀಟ ಮತ್ತು ರೋಗ ಅನ್ನೋದು ಬಹಳ ಕಡಿಮೆ, ಅದಕ್ಕೋಸ್ಕರ ಇದನ್ನ ಸಾವಯವ ಕೃಷಿ ಅಂದ್ರೆ ಯಾವ್ದೇ ತರಹದ ಔಷಧಿ ಕೀಟನಾಶಕಗಳಾಗ್ಲಿ ಅದನ್ನ ಉಪಯೋಗಿಸ್ತಾನೆ ಬೆಳಿಬಹುದಾಗಿದೆ. ಆಮೇಲೆ ಇದು ಪರಿಸರ ಸ್ನೇಹಿ, ಆಮೇಲೆ ಇವು ಕಟಾವು ಅಂದ್ರೆ 2-3 ತಿಂಗಳೊಳಗೆ ಕಟಾವು ಬರುತ್ತೆ, ಹಂಗಾಗಿ ರೈತ ಬೇರೆ ಬೆಳೆಗಳನ್ನು ಬೆಳ್ಕೋಬಹುದು, ವರ್ಷ ಪೂರ್ತಿ ಬೆಳ್ಕೊಂಡು ಆದಾಯ ಹೆಚ್ಚಿಸ್ಕೋಬಹುದು. ಆಮೇಲೆ ಇದು ಮೇವಿನ ಜಾತಿಗೆ ಸೇರಿರೋದ್ರಿಂದ ಇದನ್ನ ದನಗಳಿಗೆ ಮೇವಾಗಿ ಕೊಡೋದ್ರಿಂದ ಮೇವಿಗೆ ಖರ್ಚಾಗುವ ಹಣವನ್ನು ಸಹ ರೈತ ಇಲ್ಲಿ ಉಳಿಸ್ಕೋಬಹುದಾಗಿದೆ. ಆಮೇಲೆ ಇನ್ನ ಇದರಿಂದ ಇನ್ನು ಹೆಂಗಪ್ಪ ರೈತ ಲಾಭ ಪಡಿಬಹುದು ಅಂತಂದ್ರೆ ಧಾನ್ಯಗಳನ್ನು ಹಂಗೆ ಮಾರೋದ್ರ ಬದಲು ಅದನ್ನ ಅಕ್ಕಿ ಮಾರಿಸಿ ಮಾರೋದ್ರಿಂದ ರೈತ ಅಧಿಕ ಲಾಭವನ್ನು ಪಡ್ಕೋಬಹುದು. ಹೇಗಪ್ಪ ಅಂತಂದ್ರೆ, ಈಗ ಧಾನ್ಯ ಮಾಡೋದ್ರಿಂದ ಕ್ವಿಂಟಲ್ಗೆ 3 ಅಥವಾ 4 ಸಾವಿರ ಮಾರ್ತಾನೆ, ಅದನ್ನೇ ಅಕ್ಕಿ ಮಾಡೋದ್ರಿಂದ 70 ರೂಪಾಯಿಗೆ 1 ಕಿಲೋ ಹಂಗೆ ಮಾಡಿದ್ರು 7,000 ರೂಪಾಯಿ ಬರುತ್ತೆ ಅವನಿಗೆ. 2.5 ರಷ್ಟು ಲಾಭ ಇದರಿಂದ ಪಡ್ಕೋಬಹುದು. ಹೆಚ್ಚಿಗೆ ಲಾಭ ಪಡೆಯೋದ್ರಿಂದ ಇದನ್ನ ರೈತನಿಗೂ ಸಿರಿ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದು ಅಂತ ಹೇಳ್ತೀರಾ? ಹೌದು ಸರ್. ಸಿರಿಧಾನ್ಯ ಯಾವ್ಯಾವ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಅಕ್ಕಿ, ಗೋಧಿ ಮತ್ತು ಮೆಕ್ಕೆಜೋಳ ಹೊರಟಾಗಿ ಇದ್ದೆಲ್ಲ ಏನ್ ಏಕದಳ ಧಾನ್ಯಗಳಿದಾವಲ್ಲ ಅವನ್ನ ಸಿರಿಧಾನ್ಯಗಳಂತೀವಿ. ರಾಗಿ, ಬರಗು, ಜೋಳ, ಸಜ್ಜೆ, ನವಣೆ, ಕೊರ್ಲೆ ಆಗಿರ್ಬೋದು. ಇವುಗಳಲ್ಲಿ 2 ವಿಧ ಸಿರಿಧಾನ್ಯಗಳಲ್ಲಿ 2 ಯಾವ್ಯಾವ ಅಂತಂದ್ರೆ, ತಟಸ್ಥ ಧಾನ್ಯಗಳು. ತಟಸ್ಥ ಧಾನ್ಯಗಳಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ನ್ಯೂಟ್ರಲ್ ಮಿಲೆಟ್ಸ್ ಅಂತಾರೆ. ಅವು ಯಾವ್ಯಾವು ತಟಸ್ಥ ಧಾನ್ಯಗಳಂದ್ರೆ, ರಾಗಿ, ಬರಗು, ಜೋಳ ಮತ್ತು ಸಜ್ಜೆ. ಇವು ಯಾಕೆ ನ್ಯೂಟ್ರಲ್ ಮಿಲೆಟ್ಸ್ ಅಂತಾರೆ ಅಂತಂದ್ರೆ, ಇವಕ್ಕೆ ಆರೋಗ್ಯನ ಕಾಪಾಡ್ಕೊಳಕ್ ಹೆಲ್ಪ್ ಮಾಡ್ತಾವೆ ಈ ಧಾನ್ಯಗಳು. ಆದ್ರೆ ನಮ್ಮಲ್ಲಿರೋ ಆರೋಗ್ಯ ಯಾವ್ದೇ ತೊಂದರೆ ಇದ್ರು ಅದನ್ನ ಸರಿಪಡಿಸೋಕೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಇವನ್ನ ತಟಸ್ಥ ಧಾನ್ಯಗಳು ಅಂತಾರೆ. ಇನ್ನೊಂದು ಧನಾತ್ಮಕ ಧಾನ್ಯಗಳು ಅಥವಾ ಸಕಾರಾತ್ಮಕ ಧಾನ್ಯಗಳು. ಇವು ಯಾವ್ಯಾವಪ್ಪ ಅಂದ್ರೆ, ನವಣೆ, ಸಾವೆ, ಅರ್ಕ, ಉದ್ಲು, ಕೊರ್ಲೆ. ಈ ಧಾನ್ಯಗಳಲ್ಲಿ ಏನಿದೆ ಅಂದ್ರೆ, ಉತ್ತಮ ವೈದ್ಯಕೀಯ ಗುಣಗಳಿದ್ದು ಅವು ನಮ್ಮನ್ನ ನಮ್ಮಲ್ಲಿರುವ ರೋಗಗಳನ್ನು ಸುಧಾರಿಸೋಕೆ ಉಪಯುಕ್ತ ಆಗ್ತವೆ. ಅಂದ್ರೆ ಈ ಒಂದು ಸಿರಿಧಾನ್ಯಗಳ ಬಳಕೆಯಿಂದ ಆರೋಗ್ಯದ ಮೇಲೆ ಏನೆಲ್ಲ ಅನುಕೂಲಗಳಾಗ್ತವೆ ಅಂತ ಹೇಳ್ತೀರಾ? ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಅದು ನಮಗೆ ಅಜೀರ್ಣದ ತೊಂದರೆ, ಮಲಬದ್ಧತೆ ಮತ್ತು ಬೊಜ್ಜು ನಿವಾರಣೆಗೆ ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಸಿರಿಧಾನ್ಯಗಳಲ್ಲಿ 8-12.5% ವರೆಗೂ ನಾರಿನಾಂಶ ಇದ್ದು ಅದು ನಮಗೆ ತುಂಬಾ ಹೊತ್ತು ಹೊಟ್ಟೆ ತುಂಬದಂಗೆ ಅನಿಸುತ್ತೆ, ಅಗ್ಲಗ್ಲ ಹಸುವಾಗೋದಿಲ್ಲ. ಅದೇ ನೀವು ಅಕ್ಕಿ ಗೋಧಿ ಊಟ ಮಾಡಿ ನೋಡ್ರಿ, 3-4 ತಾಸಿಗೆ ಹಸುವಾಗುತ್ತೆ. ಈ ನವಣೆ, ಸಾವಿ ಅವನ್ನೆಲ್ಲ ಊಟ ಮಾಡಿದ್ರೆ ಒಂದು ಮಿನಿಮಮ್ 6-7 ತಾಸು ನಮಗೆ ಹಸುವು ಅನ್ಸಲ್ಲ, ಆಮೇಲೆ ನಾವು ಆಕ್ಟಿವ್ ಆಗಿರೋಕೆ ಉಪಯುಕ್ತ ಆಗ್ತವೆ. ಆಮೇಲೆ ಇದ್ರೊಳಗೆ ಇನ್ನು ನಾರಿನಾಂಶ ಜಾಸ್ತಿ ಇರೋದ್ರಿಂದ ಇನ್ನೊಂದೇನಪ್ಪ ಉಪಯೋಗ ಅಂತಂದ್ರೆ, ಇದು ನಮ್ಮ ದೇಹದಲ್ಲಿನ ಗ್ಲೂಕೋಸ್ ಅನ್ನೋ ಅಂಶವನ್ನ ರಕ್ತಕ್ಕೆ ಹಂತ ಹಂತವಾಗಿ ಬಿಡೋದ್ರಿಂದ ಅದು ಮಧುಮೇಹ ಅಂದ್ರೆ ಶುಗರ್ ಕಾಯಿಲೆ ಇರೋರಿಗೆ ಉಪಯುಕ್ತ ಆಗುತ್ತೆ. ಆಮೇಲೆ ಈ ಅಕ್ಕಿ ಗೋಧಿಯಲ್ಲಿ ಗ್ಲೂಟೆನ್ ಅಂತ ಅಂಶ ಇರುತ್ತೆ. ಅದು ಈಗಿನ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಎಲ್ಲಾರು ಯಾರು ಜೋಳದ ರೊಟ್ಟಿ, ರಾಗಿ ಮುದ್ದೆ ಅಂತದ್ದು ಏನು ಊಟ ಮಾಡಲ್ಲ. ಯಾರೇ ಕೇಳಿದ್ರು ನಂಗೆ ಚಪಾತಿ, ಸಣ್ಣ ಮಕ್ಕಳಲ್ಲಿ ಕೇಳಿದ್ರಂತೂ ನಂಗೆ ಚಪಾತಿ ಇಲ್ದೆ ನಾನು ಊಟ ಮಾಡಲ್ಲ. ರೊಟ್ಟಿ ತಿನ್ರಿ ಅಂದ್ರೆ ಯಾರು ತಿನ್ನೋದಿಲ್ಲ. ಗೋಧಿ ಅಂತ ಧಾನ್ಯಗಳಲ್ಲಿ ಏನಿರುತ್ತೆ, ಗ್ಲೂಟೆನ್ ಅಂತ ಒಂದು ಅಂಶ ಇರುತ್ತೆ. ಅದು ಕೆಲವೊಬ್ಬರಿಗೆ ಅದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇರಲ್ಲ. ಆದ್ರೆ ಇಂಥ ಸಿರಿಧಾನ್ಯಗಳಲ್ಲಿ ಗ್ಲೂಟೆನ್ ಅಂಶ ಇಲ್ದೇ ಇರೋದ್ರಿಂದ ಏನ್ ಊಟ ಮಾಡಿರ್ತೀವೋ ಅದು ಸರಿಯಾಗಿ ಅರ್ಗಿಸ್ಕೊಳ್ಳೋಕೆ ಉಪಯುಕ್ತ ಆಗುತ್ತೆ. ಆಮೇಲೆ ಇದು ಗ್ಲೂಟನ್ ಇಂಟಾಲರೆನ್ಸ್ ಇರೋರಿಗೆ ಈ ಸಿರಿಧಾನ್ಯಗಳು ಉಪಯುಕ್ತ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಇದನ್ನ ಸತತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಕೊಬ್ಬಿನಾಂಶ ಅಂದ್ರೆ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಅಂಶಗಳನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಇದರಲ್ಲಿ ಜೀವಸತ್ವಗಳಿರುತ್ತೆ, ವಿಟಮಿನ್ ಎ, ವಿಟಮಿನ್ ಬಿ, ಎಡಿ, ಇಕೆ ಎಲ್ಲ ವಿಟಮಿನ್ಸ್ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಮೇಲೆ ಸ್ಪೆಷಲಿ ಇದರೊಳಗಿರೋ B1 ವಿಟಮಿನ್ ಅಂದ್ರೆ ಥಯಾಮಿನ್ ಅಂತ ಒಂದು ವಿಟಮಿನ್ ಇರೋದ್ರಿಂದ ವಯಸ್ಸಾದವರಲ್ಲಿ ಕಂಡುಬರೋ ಆಲ್ಝಿಮರ್ಸ್ ಡಿಸೀಸ್ ಅಂದ್ರೆ ನೆನಪಾರುವಂತ ಒಂದು ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿರೋದ್ರಿಂದ ರಕ್ತ ಉತ್ಪತ್ತಿ ಮಾಡಲು ಸಹಾಯಕಾರಿಯಾಗುತ್ತದೆ ಮತ್ತೆ ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ. ಆಮೇಲೆ ಇದರಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಖನಿಜಾಂಶಗಳಿರುತ್ತೆ. ಇದು ನಮ್ಮ ಹಲ್ಲು ಮತ್ತು ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ. ಇದು ಆಮೇಲೆ ಆಸ್ಟಿಯೋಪೊರೋಸಿಸ್ ಮತ್ತು ಆರ್ಥ್ರೈಟಿಸ್ ಎಂಬ ಕಾಯಿಲೆಗಳಿಂದ ತೊಂದರೆಯನ್ನು ಅನುಭವಿಸುವುದನ್ನು ಕಡಿಮೆ ಮಾಡುತ್ತೆ. ಆಮೇಲೆ ನಿಯಾಸಿನ್ ಎಂಬ ಜೀವಸತ್ವ ಇದರಲ್ಲಿರೋದ್ರಿಂದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಸರಿಯಾಗಿ ಜೀರ್ಣ ಆಗದೆ ಇರೋರಿಗೆ, ಗ್ಯಾಸ್ಟ್ರಿಕ್ ಅಲ್ಸರ್ ಪ್ರಾಬ್ಲಮ್ಸ್ ಇರೋರಿಗೆ ಈ ಸಿರಿಧಾನ್ಯಗಳು ಉತ್ತಮ ಆಹಾರ ಅಂದೇ ಹೇಳ್ಬೋದು. ಇನ್ನು ಒಮೆಗಾ 3 ಫ್ಯಾಟ್ಸಿ ಆಸಿಡ್ ಅಂದ್ರೆ ಒಮೆಗಾ 3 ಕೊಬ್ಬಿನಾಂಶ ಇದ್ರಲ್ಲಿ ಹೆಚ್ಚಿರೋದ್ರಿಂದ ಈಗಿನ ಜೀವನ ಶೈಲಿಯಲ್ಲಿ ಕಂಡು ಬರುವಂತಹ ಹೃದಯ ರೋಗ ಆಗಿರ್ಬೋದು, ಸಂಧಿವಾತ, ಕ್ಯಾನ್ಸರ್ಗಳನ್ನೆಲ್ಲ ನಿವಾರಣೆ ಮಾಡಲು ಸಹಕರಿಸುತ್ತದೆ. ಈ ಸಿರಿಧಾನ್ಯಗಳು ಸಾಕಷ್ಟು ಅಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರಾ? ಅಂದ್ರೆ ಇವತ್ತಿನ ದಿನದಲ್ಲಿ ಯಾಕೆ ಹೆಚ್ಚು ಹೆಚ್ಚು ಉಪಯೋಗ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ? ಈಗ ಮೊದ್ಲೆಲ್ಲ ಇದನ್ನ ಸಿರಿಧಾನ್ಯಗಳನ್ನೇ ಬಳಸ್ತಿದ್ರು ತುಂಬಾ ಜನ, ಬಟ್ ಈಗ ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ. ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕಲ್ತ್ಕೊಂಡಿದ್ದಾರೆ. ಈಗೆಲ್ಲ ಹೈಬ್ರಿಡ್ ಪದಾರ್ಥಗಳನ್ನು ಉಪಯೋಗಿಸ್ತಿರೋದ್ರಿಂದ ಇನ್ಕಮ್ ಜಾಸ್ತಿ ಬರುತ್ತೆ ಅನ್ನೋ ಹೊತ್ತಿಗೆ ರೈತರು ಸತ ಇದನ್ನ ಬೆಳೆಯೋದ್ ಬಿಟ್ಟು ಬೇರೆ ಧಾನ್ಯಗಳನ್ನ ಬೆಳೀತಿದ್ದಾರೆ. ಆಮೇಲೆ ಸಿರಿಧಾನ್ಯ ಬಗ್ಗೆ ಜನರಿಗೆ ಆರೋಗ್ಯದ ಮಾಹಿತಿ ಕೊಡೋಕೆ ಮತ್ತೆ ರೈತರು ಇದನ್ನ ಉತ್ಪಾದನೆ ಹೆಚ್ಚಿಗೆ ಮಾಡಕ್ಕೋಸ್ಕರನೇ, ಅವ್ರಿಗೆ ಅರಿವು ಮೂಡಿಸೋಕ್ಕೋಸ್ಕರನೇ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಕರೆಯಲ್ಪಟ್ಟಿದೆ. ಈಗ ಸಿರಿಧಾನ್ಯ ನಮ್ಮ ರೈತರು ಬೆಳೀತಾರೆ, ಈ ಒಂದು ಸಿರಿಧಾನ್ಯಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಬಹುದು. ಮಾಡಬಹುದು, ಯಾವ ರೀತಿ ಮಾಡಬಹುದು ಅಂತ? ಧಾನ್ಯಗಳನ್ನ ಡೈರೆಕ್ಟ್ ಆಗಿ ಮಾಡೋದ್ರ ಬದಲು ಅಕ್ಕಿ ಅನ್ನೋದನ್ನ ಇದು ಮಾಡ್ಕೊಂಡು ಮಾಡಬಹುದು. ಆಮೇಲೆ ಈಗ ಎಲ್ಲಾ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲೆಲ್ಲ, ಮಿಲ್ಲೆಟ್ ಮಿಕ್ಸ್ ಅಂತ ಅಂದು ಆ ತರದನ್ನ ಇದು ಮಾಡಿ ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡಿ ಮಾಡೋದ್ರಿಂದ ಉತ್ತಮ ಲಾಭ ಪಡಿಬಹುದು. ರಾಗಿಯಿಂದ ರಾಗಿ ಮಾಲ್ಟ್ ಅಂತ ಚಿಕ್ಕ ಮಕ್ಕಳಿಗೆಲ್ಲ ಇದನ್ನ ತಿನ್ನಕ್ ಹೇಳ್ತಿದ್ದೀವಿ. ಆಮೇಲೆ ಸಾವೆಯಿಂದ ವಿವಿಧ ತರಹದ ನಿಪ್ಪಟ್ಟಾಗ್ಲಿ ಚಕ್ಲಿ ಅಂತವೆಲ್ಲ ಮಾಡಿ ಮಾಡಬಹುದು. ಇನ್ನು ನವಣೆಯಿಂದ ಈ ಕಡೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಹುರಕ್ಕಿ ಹೋಳಿಗೆ ಅನ್ನೋದು ಜಾಸ್ತಿ, ಅಂಥದ್ದು ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ. ಆಮೇಲೆ ಅದರಿಂದ ಲಡ್ಡು, ಬೇಸನ್ ಲಡ್ಡು ಮಾಡ್ತಾರೆ ನವಣೆಯಿಂದ. ಆಮೇಲೆ ಈ ಡಯಾಬಿಟಿಕ್ಸ್ ಮಿಕ್ಸ್ ಅಂತ ಅಂದು ನವಣೆ ಇದು ಮಾಡಿ ಮಾರ್ಬೋದು. ಈಗ ಸಿರಿಧಾನ್ಯಗಳ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಈ ರೀತಿ ಬಳಸಬೇಕು ಅನ್ನೋದು ಏನಾದ್ರೂ ಒಂದು ನೀತಿ ನಿಯಮ ಇದೆಯಾ? ಸಿರಿಧಾನ್ಯಗಳನ್ನ ಬಳಸ್ಕೋಬೇಕಾದ್ರೆ ಮುಂಚೆನೆ ರಾತ್ರಿ ಇಡೀ ಅಥವಾ 4-6 ತಾಸು ನೆನೆಸಿರ್ಬೇಕು. ಯಾಕಂದ್ರೆ ಇದ್ರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಅದನ್ನ ಡೈರೆಕ್ಟ್ ಆಗಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಅದು ನಮಗೆ ಅಜೀರ್ಣ ಆಗದೆ ಇರ್ಬೋದು. ಆಮೇಲೆ ಇದನ್ನ ಪಾಲಿಶ್ ಮಾಡಿರಬಾರ್ದು. ಅಂದ್ರೆ ಈಗ ಅಕ್ಕಿ ಅಂದ ತಕ್ಷಣ ನಮ್ಗೆಲ್ಲ ಪಾಲಿಶ್ ಮಾಡಿ ತಗೊಂಡ್ಬರ್ತಾರೆ, ಪಾಲಿಶ್ ಮಾಡಿರೋ ಅಕ್ಕಿ ತಿನ್ಬಾರ್ದು. ಆಮೇಲೆ ಪ್ರತಿದಿನ ಒಂದೇ ತರದ ಧಾನ್ಯವನ್ನು ತಿನ್ಬಾರ್ದು. ಇವತ್ತು 2 ದಿನ ನವಣೆ ತಿನ್ವಿ ಅಂದ್ರೆ ಮತ್ತೆ 2 ದಿನ ಸಾವೆ ತಿನ್ಬೇಕು. ಒಂದೇ ತರ ತಿನ್ಕೋತ ಹೋದ್ರೆ ನಮಗೆ ಅದು ಹೆಲ್ತ್ ಮೇಲೆ ಒಂದ್ ಸ್ವಲ್ಪ ಪರಿಣಾಮ ಆಗ್ಬೋದು. ಆಮೇಲೆ ಮಿಕ್ಸ್ ಮಾಡಿ ಉಪಯೋಗಿಸ್ಬಾರ್ದು, ಒಂದೇ ಧಾನ್ಯನ ಉಪಯೋಗಿಸ್ಬೇಕು. ನವಣೆಯನ್ನು ಒಮ್ಮೆ ಕೊಯ್ಲು ಮಾಡಿದ್ಮೇಲೆ ಧಾನ್ಯಗಳನ್ನು ಚೆನ್ನಾಗಿ ಒಣಗಿಸಿಕೊಂಡು ಹಾಳಾಗದಂತೆ ಶೇಖರಣೆ ಮಾಡಬೇಕು. ನವಣೆಯನ್ನು ಚೆನ್ನಾಗಿ ಸಂಪೂರ್ಣವಾಗಿ ಒಣಗಿಸುವುದರಿಂದ ಯಾವುದೇ ಕೀಟಗಳಿಗೆ ಆಕರ್ಷಣೆಯಾಗದಂತೆ ತಡೆಯುತ್ತದೆ. ನಂತರ ಧಾನ್ಯದ ಹೊರಗಿನ ಸಿಪ್ಪೆ ಭಾಗವನ್ನು ಬಿಡಿಸಿ ಬಹುದಿನಗಳ ಕಾಲ ಶೇಖರಣೆ ಮಾಡಬಹುದು. ಅಂದ್ರೆ ಸಜ್ಜೆಯಲ್ಲಿ ಯಾವ ರೀತಿಯಾದಂತ ಒಂದು ಪೋಷಕಾಂಶಗಳು ಇರ್ತವೆ ಅಂತ ಹೇಳ್ತೀರಾ? ಸರ್, ಸಜ್ಜೆಯಲ್ಲಿ ಪ್ರತಿ 100 ಗ್ರಾಮ್ಗೆ ಶಕ್ತಿ 329 ಕಿಲೋ ಕ್ಯಾಲರಿ, ಸಸಾರಜನಕ 10.4 ಗ್ರಾಮು, ಕೊಬ್ಬು 3.1 ಗ್ರಾಮು, ಪಿಷ್ಟ 67 ಗ್ರಾಮು, ನಾರು 2 ಗ್ರಾಮು, ಕಬ್ಬಿಣ 50.4 ಮಿಲಿಗ್ರಾಮು, ಕ್ಯಾಲ್ಸಿಯಂ 25 ಮಿಲಿಗ್ರಾಮ್ ಇದೆ ಸರ್. ಸಜ್ಜೆ ಹೆಚ್ಚು ಕೊಬ್ಬಿನಾಂಶ ಮತ್ತು ಸತ್ತುಗಳನ್ನು ಹೊಂದಿರುವುದರಿಂದ ರಕ್ತ ಉತ್ಪತ್ತಿ ಮಾಡಲು ಸಹಾಯಕಾರಿಯಾಗಿದೆ ಹಾಗೂ ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ. ಆಮೇಲೆ ಸಜ್ಜೆ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುವುದರಿಂದ ಕ್ಯಾನ್ಸರ್ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆಮೇಲೆ ಸಜ್ಜೆ ಹೆಚ್ಚು ನಾರಿನಾಂಶ ಇರುವುದರಿಂದ ಸಕ್ಕರೆ ಕಾಯಿಲೆ, ಮಧುಮೇಹಿಗಳಿಗೆ ಮತ್ತು ಬೊಜ್ಜುತನವಿರುವವರಿಗೆ ಸೂಕ್ತದ ಆಹಾರವಾಗಿದ್ದು, ಸಜ್ಜೆಯು ದೇಹದಲ್ಲಿ ಹೆಚ್ಚಾಗಿ ಜೀರ್ಣವಾಗಿರುವುದರಿಂದ ದೇಹದಲ್ಲಿ ಯಾವುದೇ ತರಹದ ಅಲರ್ಜಿಯನ್ನು ಉಂಟು ಮಾಡುವುದಿಲ್ಲ. ಹಿಂದಿನ ಕಾಲಕ್ಕನ ಹೋದಾಗ ಸಾಕಷ್ಟು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು, ಆದ್ರೆ ಇತ್ತೀಚೆಗೆಲ್ಲ ಸಿರಿಧಾನ್ಯಗಳನ್ನ ಕಡಿಮೆ ಮಾಡಿ ಮತ್ತೆ ಪುನಃ ಸಿರಿಧಾನ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ? ಇದಕ್ಕೇನ್ ಕಾರಣ ಅಂತ ಅಂದ್ಬಿಟ್ಟು ಇದ್ರಲ್ಲಿರೋ ಪೋಷಕಾಂಶಗಳು, ಹೆಚ್ಚಿನ ಪೋಷಕಾಂಶ ಇರೋದ್ರಿಂದ ಇದು ಆರೋಗ್ಯ ವೃದ್ಧಿಗೆ ಉಪಯುಕ್ತ ಆಗ್ತಿದೆ. ಈಗೆಲ್ಲರೂ ಯಾರನ್ನ ಕೇಳಿ ಸಿರಿಧಾನ್ಯಗಳು ಒಳ್ಳೇದಂತಿದ್ದಾರೆ. ಸ್ಪೆಷಲಿ ಮಧುಮೇಹಗಳಿಗೆ, ಹೃದಯ ರೋಗ ಇರುವವರಿಗೆ ಇವು ತುಂಬಾ ಉಪಯುಕ್ತ ಆಗಿದೆ. ಆಮೇಲೆ ಈವನ್ ಕ್ಯಾನ್ಸರ್ ಅನ್ನೋದು ಈಗಿನ ಕಾಲದಲ್ಲಿ ತುಂಬಾ ಹೆಚ್ಚಾಗಿರೋದ್ರಿಂದ ಇದ್ರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಏನಿದೆ ಅದು ಕ್ಯಾನ್ಸರ್ ರೋಗವನ್ನು ಕಡಿಮೆ ಮಾಡೋದ್ರಿಂದ ಎಲ್ಲರೂ ಸಿರಿಧಾನ್ಯಗಳಿಗೆ ಮಾರು ಹೋಗ್ತಿದ್ದಾರೆ. ಈಗ ಹಿಂದೆಲ್ಲ ಸಿರಿಧಾನ್ಯಗಳನ್ನ ಊಟ ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ ಅಂದ್ರೆ ಬಡವರು ಅಂದ್ಕೊಂತಿದ್ರು. ಅಂದ್ರೆ ಅವತ್ತಿನ ದಿನದಲ್ಲಿ ಈಗ ಏನು ಅಕ್ಕಿ ಅಂತ ಹೇಳ್ತೀವಿ ನೆಲ್ಲಕ್ಕಿ, ಇದು ಸಾಕಷ್ಟು ಒಂದು ಶ್ರೀಮಂತರ ಆಹಾರ ಆಗಿತ್ತು. ಇವತ್ತಿನ ದಿನದಲ್ಲಿ ಅಂದ್ರೆ ಬಡವರ ಆಹಾರ ಇದು ನೆಲ್ಲಕ್ಕಿ ಆಗಿದೆ, ಶ್ರೀಮಂತರ ಆಹಾರ ಈ ಒಂದು ಸಿರಿಧಾನ್ಯ ಆಗಿದೆ. ಅಂದ್ರೆ ಇದೆಲ್ಲ ಬದಲಾವಣೆಗೆ ಏನ್ ಕಾರಣ ಅಂತ ಹೇಳ್ತೀರಾ? ಬದಲಾವಣೆಗೆ ನಮ್ ಜೀವನ ಶೈಲಿ, ಈಗಿನ ಜೀವನ ಶೈಲಿ ಹೆಂಗಿದೆ ಯಾರನ್ನೇ ಕೇಳ್ರಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ರೆ ಅಯ್ಯೋ ಏನ್ ಬಿಡು, ಬಿ ಪಿ ಶುಗರ್ ಇದೆ, ಎಲ್ಲಿ ಕೈ ಕಾಲು ನೋವು ಅಂತಾನೆ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಮ್ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಂಡ್ರೆ ನಾವು ಉತ್ತಮ ಆದ ಆರೋಗ್ಯವನ್ನು ಹೊಂದ್ಬೋದು. ಆಮೇಲೆ ಇದು ಹೆಂಗಪ್ಪ ಸಾಧ್ಯ, ನಮ್ಮ ಆಹಾರ ಪದ್ಧತಿ ಹೇಗ್ ಚೇಂಜ್ ಮಾಡ್ಕೋಬಹುದು ಅಂತಂದ್ರೆ, ಒಂದೇದ್ದು ನಮ್ಮ ಆರೋಗ್ಯವನ್ನು ಹೆಂಗೆ ಚೆನ್ನಾಗಿ ನೋಡ್ಕೋಬಹುದು ಅಂದ್ರೆ, ನಮ್ಮ ಮಳುಗರು ಅಂದ್ರೆ ನಮ್ಮ ಹಿರಿಯರು ಏನ್ ಪಾಲಿಸ್ತಿದ್ರು ಅಂತಹ ಆಹಾರ ಪದ್ಧತಿಯನ್ನು ಪಾಲಿಸಿದ್ರೆ ಉತ್ತಮ ಅಂತ ಅಂದು ಎಲ್ಲರೂ ಈಗ ಸಿರಿಧಾನ್ಯಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಅಂದ್ರೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯ ಕೃಷಿಗೆ ಹೆಚ್ಚು ಮಹತ್ವ ಸಿಕ್ಕಿದೆ, ಯಾಕಪ್ಪ ಅಂತಂದ್ರೆ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಇದರಿಂದ ಅನುಕೂಲ ಇದೆ ಅಂತ ಹೇಳ್ತೀರ? ಒಳ್ಳೇದ ಮೇಡಮ್. ಇಲ್ಲೇ ತನಕ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳಿಂದ ಆರೋಗ್ಯಕ್ಕೆ ಆಗುವ ಅನುಕೂಲಗಳು ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿದ್ದೀರ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಿರಿಧಾನ್ಯಗಳ ಮಹತ್ವ ಹಾಗೂ ಸಿರಿಧಾನ್ಯಗಳಿಂದ ಆರೋಗ್ಯಕ್ಕೆ ಆಗುವ ಅನುಕೂಲಗಳ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಸುಪ್ರಿಯಾ ಪಿ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ನೊಂಗ್ರಕ್ಕೆ ನಾರಿ ಮನಸೋತಳೋ, ಬೆಳ್ಳಿ ನೊಂಗ್ರಕ್ಕೆ